nandini rupidiya nalleya kinigaragiya nandini rupidiya nalleya kinigaragiya ambar badiya tidabe garantir kapadiya nandini rupidiya nalleya kinigaragiya nandini rupidiya nalleya kinigaragiya ambar badiya tidabe garantir kapadiya ಬರ್ಬಾದೆ ತಿರದು ಅಂಬರ್ಬಾದಿಯ ತಿರೇ ಗರಂ ತಿರ್ತಿಯ ಬರ್ಬಾದೆ ಅಂತಿರದು ಬರ್ಬಾದೆ ತಿರದು ಅಂಬರ್ಬಾದಿಯ ತಿರೇ ಗರಂ ತಿರ್ತಿ ನಂದಿನೇ ದೊಡ್ಡಿಯ ನಲ್ಲೆಯ ಕಿನಿಗರ ನಂದಿನೇ ದೊಡ್ಡಿಯ ನಲ್ಲೆಯ ಕಿನಿಗರಾಗಿಯ ಅಂಬರ್ಬಾದಿಯ ವನ್ನ ಮಿಯ ತೂತು ಪಾರ ಬೆಗುಜಾತರ್ಕಾಗವ ವನ್ನ ಮಿಯ ತೂತು ಪಾರ ಬೆಗುಜಾತರ್ಕಾಗವ ಗದಂತಿ ಗಾಲದೆ ಅಮೇತರ್ಕಾಗವ ಜಾಲದೆ ಅಮ್ಮೆ ತರ್ಕಾರ ಬರ್ಬಾದೆ ತಿರಬೆ ಅಂಬರ್ಬಾದೆ ತಿರಬೆ ಅಂಬರ್ಬಾದೆ ತಿರಬೆ ಗರಂ ತಿರ್ತಿ ಬರ್ಬಾದೆ ತಿರಬೆ ಅಂಬರ್ಬಾದೆ ತಿರಬೆ ಅಂಬರ್ಬಾದೆ ತಿರಬೆ ಗರಂ ತಿರ್ತಿಯ ನಲ್ಲೆಯ ಕಿನಿಗರಾಗಿಯ ಅಂಬರ್ಬಾದೆಯ ತಿರಬೆ ಗರಂ ತಿರ್ತಿ ನಾದಿಯ ನಾಪಿ ನಾಪನಿ ಮೋಯಾಲೆ ದಾನುಬಾದನಿ ನಾಪಿಲ್ಲೆ ನಾಪನಿ ಅರೇರೋ ದಾನುಬಾದನಿ ಇನಾ ಪಾಂಡುರು ತಿರ ಪಾದೆಗರ ನಮಾದಿ ಪಾಂಡು ರೋಜಿ ರಾಶಿನಗರ ಜಬಾದಿ ಬರ್ಬಾದೆ ತಿರಬೆ ಅಂಬರ್ಬಾದೆ ತಿರಬೆ ಅಂಬರ್ಬಾದೆ ತಿರಬೆ ಗರಂ ತಿರ್ತಿಯ ಬರ್ಬಾದೆ ತಿರಬೆ ಅಂಬರ್ಬಾದೆ ತಿರಬೆ ಅಂಬರ್ಬಾದೆ ತಿರಬೆ ಗರಂ ತಿರ್ತಿಯ